ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳುವಿರಿ, ರೋಗಗಳ ನಿರ್ವಹಣೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಮಾಗಿ ಉಳಿಮೆ ಕುರಿತು ಡಾಕ್ಟರ್ ಎಸ್ ಬಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನವನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಕಟಣೆ ನಂತರ ಈಗ ಕೇಳೋಣ, ರೋಗಗಳ ನಿರ್ವಹಣೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಮಾಗಿ ಉಳಿಮೆ ಕುರಿತು ಡಾಕ್ಟರ್ ಎಸ್ ಬಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರೋಗ ನಿರ್ವಹಣೆಯಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಜೊತೆಗೆ ಮಾಗಿ ಉಳಿಮೆ ಮಾಡೋದ್ರಿಂದ ರೋಗ ನಿರ್ವಹಣೆಯಲ್ಲಿ ಯಾವ ರೀತಿ ಇದು ಉಪಯೋಗ ಆಗತ್ತೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂಥ ಡಾಕ್ಟರ್ ಎಸ್ ಬಿ ಮಲ್ಲೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಮಲ್ಲೇಶ್ ಅವರೇ. ಮೊದಲನೇದಾಗಿ ರೋಗಗಳ ಬಗ್ಗೆ ನಾವು ಮಾತನಾಡುವ ಹೊತ್ತಿನಾಗ ಈ ಬೆಳೆಗಳಿಗೆ ರೋಗಗಳು ಯಾವ ರೀತಿ ಬರ್ತಾವಂತೀರಿ, ಹೇಗೆ ಯಾವ್ಯಾವೊಂದು ಸೂಕ್ಷ್ಮಾಣುಜೀವಿಗಳಿಂದ ರೋಗಗಳು ಬರ್ತವೆ, ರೋಗ ಬರಲಿಕ್ಕೆ ಕಾರಣಗಳೇನು ಹೇಳ್ತಿರ್ತಾವೆ, ಮತ್ತು ರೋಗಾಣುಗಳು ಯಾವ ರೀತಿ ಪ್ರಸಾರ ಆಗ್ತಿರ್ತವೆ? ಮುಖ್ಯವಾಗಿ ಈಗ ಹೇಳ್ಕೊಟ್ಟಂಗೆ ರೋಗಗಳು ಭೂಮಿಯಿಂದ ಬರಬಹುದು, ಮಣ್ಣಿನಲ್ಲಿ ನಾವು ಬಿತ್ತುವಂತ ಬೀಜದಲ್ಲಿರಬಹುದು ಅಥವಾ ಗಾಳಿನಲ್ಲಿ ಮೂಲಕ ಈ ಮೂಲಕ ಹರಡ್ತವೆ ಮತ್ತು ಪ್ರಸಾರ ಆಗ್ತವೆ. ರೋಗಕಾರಕಗಳು ಒಂದು ಜೀವಿಯಿಂದ ಇನ್ನೊಂದು ಜೀವಿ ಬಂದು ಬರ್ತವೆ. ಜೊತೆಗೆ ಮುಖ್ಯವಾಗಿ ಅದರಲ್ಲಿ ಶಿಲೀಂಧ್ರಗಳಿದ್ದಾವೆ, ದುಂಡಾಣು ಇದ್ದಾವೆ, ಜಂತು ಅಂತ ಇದ್ದಾವೆ, ನಂಜಾಣು ಇದ್ದಾವೆ, ಪ್ರೋಟೋಜೋವಾ, ಸ್ಪೈರೋಪ್ಲಾಸ್ಮ ಇಂಥವು ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅದು 108 ಜೀವಿಗಳು ಇರೋದ್ರಿಂದ ನಮ್ಮ ಬೆಳೆಗೆ ಹಾನಿ ಉಂಟು ಮಾಡಿ ಅವು ಈ ಮೂರು ಮೂಲಕವಾಗಿ ನೀರಿನ ಮೂಲಕ, ಗಾಳಿ ಮೂಲಕ ಮತ್ತೆ ಮಣ್ಣಿನ ಮೂಲಕ, ಬೀಜದ ಮೂಲಕ ಪ್ರಸಾರ ಆಗಿ ನಮಗೆ ರೋಗನ ತರಿಸ್ತಾರೆ. ಈ ರೋಗಗಳು ಬರಲಾರದಂತೆ ನಾವು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ತಗೋಬೇಕಾಗತ್ತೆ? ಮುಖ್ಯವಾಗಿ ನಾವು ಈಗ ಬೀಜಗಳ ಆಯ್ಕೆಯಿಂದ ಹಿಡಿದು ಕೊಯ್ಲುವರೆಗೂ ಕೂಡ ನಾವು ಮುಖ್ಯವಾಗಿ ವಿವಿಧ ಹಂತಗಳಲ್ಲಿ ನಾವು ರೋಗವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಒಂದನೇದೇನಪ್ಪ ಅಂದ್ರೆ ಆರೋಗ್ಯವಂತ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಮೊದಲನೇದಾಗಿ ಆರೋಗ್ಯವಂತ ಬೀಜಗಳು ಬಹಳ ಮುಖ್ಯ, ರೋಗರಹಿತ ಬೀಜಗಳು. ಹೌದು, ಅಂದ್ರೆ ಬರುವಂತ ತಾಯಿನೇ ಆರೋಗ್ಯವಾಗಿದ್ದರೆ ಮಗು ಚೆನ್ನಾಗಿ ಆರೋಗ್ಯ ಹುಟ್ಟುತ್ತದೆ. ಅದಕ್ಕೋಸ್ಕರ ಆರೋಗ್ಯವಂತ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ ತೆನೆ ಯಾವ ತೆನೆ ಕಾಳು ಬಿಟ್ಟಿರ್ತವೋ, ರೋಗ ಮುಕ್ತವಾಗಿರುತ್ತೋ ಅಂತ ಪ್ರದೇಶದಿಂದ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಜೊತೆಗೆ ಆಯ್ಕೆ ಮಾಡ್ಕೊಂಡಂತ ಬೀಜದಲ್ಲಿ ನಿಮಗೆ ಯಾವ್ದಾದ ರೋಗದ ಬಾಧೆ ಇರಬಾರ್ದು ಅಂತಂದ್ರೆ ನೀವು ಎರಡನೇದಾಗಿ ಬೀಜೋಪಚಾರ ಮಾಡಲೇಬೇಕು. ಸೊ ಬೀಜೋಪಚಾರ ಯಾವ್ದ್ರಿಂದಪ್ಪ ಅಂತಂದ್ರೆ ನೀವು ರಾಸಾಯನಿಕವಾಗಿರ್ಬೋದು ಅಥವಾ ಜೈವಿಕವಾಗಿ ಕೂಡ ಮಾಡಬಹುದು. ರಾಸಾಯನಿಕವಾಗಿ ಮಾಡೋದಿತ್ತಂದ್ರೆ ಕ್ಯಾಪ್ಟನ್ ಅಂತ ಪುಡಿ ಇದೆ, ಕ್ಯಾಪ್ಟನ್ ಅಥವಾ ತೈರಾಮ್ ಅಂತ ಹೇಳಿ. ಅದೇ ರೀತಿ ಉಳುಕಾದ್ರೆ ನಿಮಗೆ ಇಮಿಡಾಕ್ಲೋಪ್ರಿಡ್ ಅಂತ ಔಷಧಿ ಸಿಗುತ್ತೆ. ಸೊ ಅದೇ ರೀತಿ ನಮ್ಮ ಬೀಜಕ್ಕೆ ಹೆಚ್ಚಿನದಾಗಿ ಒಂದು ರೋಗ ನಿರ್ವಹಣೆಗಾಗಿ ನೀವು ಕ್ಯಾಪ್ಟಾನು, ತೈರಾಮು ಅಥವಾ ರೆಡೋಮಿಲ್ MZ ಅಂತ ಇದೆ, ಆ ಮ್ಯಾಂಕೋಜಬ್ಬು ಇದೆ, ಇಂಥ ಪುಡಿಗಳಿಂದ ಬೀಜೋಪಚಾರ ಮಾಡೋದ್ರಿಂದ, ಕಾರ್ಬನ್ಡೈಜಿಮ್ ಪುಡಿಯಿಂದ ಬೀಜೋಪಚಾರ ಮಾಡೋದ್ರಿಂದ ಈ ಒಂದು ರೋಗನ ಅದ್ರಲ್ಲಿ ಏನಾಗುತ್ತೆ, ಕೆಲವು ರೋಗಗಳು ಬೀಜದ ಕವಟೆ ಮೇಲೆ ಇರ್ತವೆ, ಕೆಲವು ಬೀಜದ ಒಳಭಾಗದಲ್ಲಿ ಇರ್ತವೆ, ಅಂತವು ಕೂಡ ಬೀಜೋಪಚಾರ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು. ಇನ್ನು ಅದೇ ರೀತಿ ಮಾಗಿ ಉಳುಮೆ ಮಾಡೋದ್ರಿಂದ ಅಂದ್ರೆ ರೋಗಾಣು ನಮ್ಮ ಭೂಮಿ ಒಳಭಾಗದಲ್ಲಿ ಇರ್ಬೋದು, ಮಣ್ಣಿನಲ್ಲಿ ಇದ್ದಂತಹ ಒಂದು ರೋಗಾಣು ಅಥವಾ ಕೀಟಗಳು ಗುಪ್ತಾವಸ್ಥೆಯಲ್ಲಿ ಇರ್ಬೋದು, ಅಥವಾ ನಮ್ಮ ಜಂತುಹುಳುಗಳು ಏನಾಗ್ತವೆ, ಕಳೆ ಗಿಳ ಬೆಳೆಗಳು ಏನಿರ್ತವೆ, ಇವು ಕೂಡ ನಮ್ಮ ಭೂಮಿನಲ್ಲೇ ಇದ್ಕೊಂಡು ರೋಗಕಾರಕ ತರ್ತಾ ಇರ್ತವೆ. ಅದಕ್ಕೋಸ್ಕರ ಅಂತವುಗಳನ್ನ ನಾವು ಭೂಮಿಯ ಮೇಲ್ಭಾಗಕ್ಕೆ ತರೋದ್ರಿಂದ ಮಾಗಿ ಉಳುಮೆ ಮಾಡಿ ಭೂಮಿನಲ್ಲಿ ಅವತ್ಕೊಳ್ಕೊಂತ ರೋಗಾಣುಗಳನ್ನ, ಬೀಜ ಕಣಗಳನ್ನ, ಸೂಕ್ಷ್ಮಾಣುಜೀವಿಗಳನ್ನ, ಕೀಟಗಳನ್ನ, ಕಳೆ ಸಸ್ಯಗಳನ್ನ ಭೂಮಿಯ ಮೇಲ್ಭಾಗಕ್ಕೆ ತಂದು ಈ ಸೂರ್ಯನ ಶಾಖಕ್ಕೆ ಮೈಯೊಡ್ಡಿ ಅವುಗಳನ್ನ ಸಾಯಿಸೋದ್ರಿಂದಲೂ ಕೂಡ ನಮಗೆ ಈ ರೋಗ ಮುಕ್ತವಾದಂತ ಬೆಳೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಈಗ ಮಾಗಿ ಉಳುಮೆ ಅಂತ ಹೇಳಿದ್ರೆ ತಾವು ಈ ಮಾಗಿ ಉಳುಮೆ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ರೈತರಿಗೆ ಒಂದು ಕಿವಿ ಮಾತು ಹೇಳ್ಬೇಕಪ್ಪ ಅಂದ್ರೆ ಇದು ಒಳ್ಳೆ ಸದಾವಕಾಶ. ಈ ಮಾಗಿ ಉಳುಮೆ ಮಾಡಬೇಕು ಅಂತಂದ್ರೆ ಬೇಸಿಗೆಯಲ್ಲಿ, ಏಪ್ರಿಲ್ ಮೇ ತಿಂಗಳಲ್ಲಿ ಯಾವುದೇ ಬೆಳೆ ಇರೋದಿಲ್ಲ, ಬೆಳೆ ಕಟಾವಾದ ನಂತರ ಮಳೆ ಸ್ಟಾರ್ಟ್ ಆಗಿಂತ ಮುಂಚೆ, ಮುಂಗಾರು ಮಳೆ ಸ್ಟಾರ್ಟ್ ಆಗಿಂತ ಮಾಡುವಂತ ಬೇಸಾಯಕ್ಕೆ ಇದು ಮಾಗಿ ಉಳುಮೆ ಅಂತ ಕರೀತಾರೆ. ಈ ಮಾಗಿ ಉಳುಮೆನ ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ ಬೆಳೆ ಕಟಾವ್ ಆಗಿದೆ, ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಇಲ್ಲ ಅಂತ ತಕ್ಷಣದಲ್ಲಿ ನೀವೇ ಮಾಡ್ಬೇಕು, ಆಳವಾಗಿ ಭೂಮಿನ ಉಳುಮೆ ಮಾಡ್ಬೇಕು. ಆಳವಾಗಿ ಉಳುಮೆ ಮಾಡೋದ್ರಿಂದ ಏನನ್ನ ಮಾಗಿ ಉಳುಮೆ ಅಂತ ಕರೀತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂತಂದ್ರೆ ಬೆಳೆ ಪಳೆಯುಳಿಕೆಗಳು ಏನಾರು ಇತ್ತು ಅಂತಂದ್ರೆ ಅವು ಮಣ್ಣಲ್ಲಿ ಉಳಿದ್ಕೊಂಡು ಅವು ಕೊಳೆತು ಗೊಬ್ಬರ ಹಾಕಿ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಮಣ್ಣನ್ನ ನೀವು ಆಳವಾಗಿ ಉಳುಮೆ ಮಾಡೋದ್ರಿಂದ ಆಗುತ್ತೆ, ಮಣ್ಣು ಸವಕಳಿ ತಪ್ಪಿಸಂಗಾಗುತ್ತೆ. ಮಾಗಿ ಉಳುಮೆ ಮಾಡೋ ಬರೀ ರೋಗ ಕೀಟ ಜೊತೆಗೆ ಇದು ಕೂಡ ಉಪಯೋಗ ರೈತರಿಗೆ, ಜೊತೆಗೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ನ್ಯೂಟ್ರಿಯೆಂಟ್ ರೀಸೈಕಲ್ ಆಗುತ್ತೆ ಅಂದ್ರೆ ಮೇಲ್ಪದರಲ್ಲಿಂತ ಮಣ್ಣು ನ್ಯೂಟ್ರಿಯೆಂಟ್ಸ್ ಕೆಳಭಾಗಕ್ಕೆ, ಕೆಳಭಾಗದಲ್ಲಿರುವಂತವು ಮೇಲ್ಭಾಗಕ್ಕೆ, ಈ ರೀತಿ ರೊಟೇಷನ್ ಮಾಡೋದ್ರಿಂದಲೂ ಕೂಡ. ಸೊ ಬೆಳೆಯಲ್ಲಿ ಉತ್ತಮವಾದ ಬೇರು ಈ ಸುಲಭವಾಗಿ ಬಿಟ್ಟು ರೋಗ ಮತ್ತು ಕೀಟ ನಿರ್ವಹಣೆ ಮಾಡೋದ್ರ ಜೊತೆಗೆ ಮಣ್ಣಿನ ಸವಕಳಿ ತಪ್ಪಿಸ್ಬೋದು ನಾವು, ಮತ್ತೆ ನೀರಿನ ಸವಕಳಿ ತಪ್ಪಿಸ್ಬೋದು, ನೀರು ಒಂದು ಭಾಗದಿಂದ ಕೊಚ್ಚಿ ಹೋಗೋದನ್ನ ತಡಕಬಹುದು. ಜೊತೆಗೆ ಉತ್ತಮವಾದ ಬೆಳೆ ಬೆಳೆಯೋಕೆ, ಆರೋಗ್ಯ ಮಣ್ಣಿನ ಆರೋಗ್ಯನ ಕಾಪಾಡೋದಕ್ಕೆ ಈ ಮಾಗಿ ಉಳುಮೆ ಸಹಾಯ ಆಗುತ್ತೆ. ಇದು ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಮೂರ್ನಾಲ್ಕು ಸರಿ ಮಿನಿಮಮ್ 3-4 ಸಲ ಸಾಲಿಗೆ ದೀಪ ಆಳವಾಗಿ ಉಳುಮೆ ಮಾಡೋದ್ರಿಂದ ಸೊ ನಾವು ಮಾಗಿ ಉಳುಮೆ ಮಾಡಬಹುದಾಗುತ್ತೆ. ಇದರಿಂದ ಸಾಕಷ್ಟು ಸೂರ್ಯನ ಶಾಖಕ್ಕೆ ಎಲ್ಲ ಒಂದು ರೋಗಗಳು, ಕೀಟಗಳಿರ್ಬೋದು, ಕಳೆ ಬೀಜಗಳಿರ್ಬೋದು, ಯಾವ ಸುಸ್ತಾವತ್ತಲ್ಲಿರುವ ಎಲ್ಲಾ ರೋಗ ಕೀಟಗಳನ್ನ ನಾವು ತಡೆಗಟ್ಟಬಹುದು ಯಾವುದೇ ಔಷಧಿ ಇಲ್ಲದಲೇನೆ. ಇದು ಮುಖ್ಯವಾಗಿ ವಿಷಮುಕ್ತ ಆಹಾರ ಬೆಳಿಬೇಕು, ರಾಸಾಯನಿಕ ಬೆಳಿಬೇಕು, ಸಾರ್ವಜನಿಕ ಬೆಳಿಬೇಕು, ಸಾವಯವ ಬೆಳಿಬೇಕು ಅಂತಂದ್ರೆ ಇದೊಂದು ಮಾಗಿ ಉಳುಮೆ ಕೂಡ ಒಂದು ಮಹತ್ವವನ್ನು ವಹಿಸುತ್ತೆ. ಪ್ರತಿ ವರ್ಷನೂ ಆಳವಾಗಿ ಉಳುಮೆ ಮಾಡೋದು ಮಾಡಬೇಕಂತೀರಿ ನೀವು? ಕೆಲವು ಈಗ ತೊಗರಿ, ಹತ್ತಿ ಇಂಥವು ಬೆಳೆ ಬೆಳೀತಾ ಇದ್ದೀವಿ, ಒಂದೇ ನಾವು ಒಂದೇ ಭೂಮಿನಲ್ಲಿ ಒಂದೇ ಬೆಳೆ ಬೆಳೀತಾ ಇದ್ದೀವಿ, ಖಂಡಿತ ಮಾಗಿ ಉಳುಮೆ ವರ್ಷ ಮಾಡಿದ್ರೆ ಏನು ತೊಂದರೆ ಇಲ್ಲ. ಜೋಳ ಬೆಳೀತಾ ಇದ್ದೀರಿ, ಮೆಕ್ಕೆಜೋಳ ಬೆಳೀತಾ ಇದ್ದೀರಿ, ಅಂಥವು ಏನಾಗ್ತವೆ ಬೇರಿನ ಆಳ ಜಾಸ್ತಿ ಹೋಗೋದಿಲ್ಲ, ಅಂಥವಕ್ಕೆ ನೀವು ಪ್ರತಿ ವರ್ಷ ಮಾಡೋದು ಬೇಕಾಗಿರಲ್ಲ. ಅಥವಾ ಪಲ್ಸಸ್ ಬೆಳೀತಾ ಇದ್ದೀರಿ, ಹೆಸರು, ಉದ್ದು, ತೊಗರಿ ಅಥವಾ ಅಲಸಂದೆ ಇಂಥವು ಬೆಳೀತಾ ಇದ್ದೀರಾ ಅಂತಂದ್ರೆ ನೀವು 2-3 ವರ್ಷಕ್ಕೆ ಒಂದ್ಸರಿ ಮಾಗಿ ಉಳುಮೆ ಮಾಡಿದ್ರೆ ಸಾಕು. ತೊಗರಿ ಮತ್ತೆ ಏನಿದೆ ಹತ್ತಿ ಆಳವಾಗಿ ಬೇರು ಬೀಳುವಂತ ಬೆಳೆಗಳಲ್ಲಿ ನೀವು ಸದಾ ವರ್ಷಕ್ಕೊಂದ್ಸರಿ ಮಾಡಿದ್ರು ತೊಂದರೆ ಇಲ್ಲ. ಈಗ ತಾವು ಹೇಳಿದ್ರಿ ಈ ರೋಗಾಣುಗಳು ಮಣ್ಣಲ್ಲಿ ಇರ್ತಾವಂತಕ್ಕಂತ ವಿಚಾರ, ಮಾಗಿ ಉಳುಮೆ ಮಾಡೋದೊಂದು ಒಂದು ಒಂದು ಕ್ರಮ ಅದು. ಹೌದು. ಇನ್ನ ಮಣ್ಣಲ್ಲಿರ್ತಕ್ಕಂತ ರೋಗಾಣುಗಳನ್ನ ನಾವು ನಿರ್ವಹಣೆ ಮಾಡ್ಬೇಕಾದ್ರೆ ಯಾವ ರೀತಿ ಮತ್ತೆ ಬೇರೆ ಕ್ರಮಗಳು ಏನ್ ಬರ್ತವೆ? ಓಕೆ, ಮುಖ್ಯವಾಗಿ ನಾವು ಯಾವುದೇ ಬೆಳೆ ರೋಗವನ್ನ ನಿರುಕ್ತ ಮಾಡ್ಬೇಕು ಅಂತಂದ್ರೆ ಈಗ ನಮ್ಗೆ ಹೆಂಗೆ ಚುಚ್ಚುಮದ್ದುಗಳನ್ನ ಹಾಕಿಸ್ಕೋತೀವೋ ಆ ರೀತಿ ಬೆಳೆಗಳಿಗೂ ಚುಚ್ಚುಮದ್ದು ಹಾಕ್ಸಿ ಬೆಳೆಗಳನ್ನ ಸಂಪೂರ್ಣ ನಿರ್ವಹಣೆ ಮಾಡ್ತಾ ಹೋದ್ರೆ ಮಾತ್ರ ರೋಗದ ನಿರ್ವಹಣೆ ಆಗುತ್ತೆ. ಅದುವೇನಾ ನಾವು ಕಡೆ ಹಂತಲ್ಲಿ ಬಂದು ಬೆಳೆ ಬಂದು ರೋಗ ತುತ್ತಾಗಿದೆ ಔಷಧಿ ಹೇಳಿ ಯಾವ ಔಷಧಿಯಿಂದಲೂ ಕೂಡ ರೋಗ ನಿರ್ವಹಣೆ ಮಾಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳು ಅಂತ ಕರಿತೀವಿ. ಅಂದ್ರೆ ಪ್ರತಿ ಎಲ್ಲ ಅಂಗ ಇದನ್ನ ಅಂಶಗಳನ್ನ ಒಳಗೊಂಡಂತ ಒಂದು ಕಾರ್ಯವಿಧಾನ. ಇದರಲ್ಲಿ ಮುಖ್ಯವಾಗಿ ಆಗಲೇ ತಿಳಿಸ್ಕೊಟ್ಟಂಗೆ ಒಂದು ಆರೋಗ್ಯವಂತ ಬೀಜಗಳು ಆಯ್ಕೆ ಮಾಡ್ಕೋಬೇಕು. ಆನಂತರ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ಜೊತೆಗೆ ರೋಗ ನಿರ್ವಹಣೆಗೆ ನೀರು ಮತ್ತೆ ಗೊಬ್ಬರದ ಒಂದು ನಿರ್ವಹಣೆ ಕೂಡ ಮುಖ್ಯವಾಗುತ್ತೆ. ಸರಿಯಾದ ನಿರ್ವಹಣೆ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಹೆಚ್ಚು ಅತಿ ಹೆಚ್ಚಾಗಿ ಗೊಬ್ಬರ ಹಾಕೋದಲ್ಲ, ಅದರಲ್ಲೂ ಬರೀ ಯೂರಿಯಾ ಗೊಬ್ಬರ ಹಾಕಂತ ಹೋಗೋದಲ್ಲ. ಯೂರಿಯಾ ಗೊಬ್ಬರನೇ ಕೊಡ್ಕಂತೂ ಕಡಿಮೆ, ಯಾಕೆ ರೈತರಿಗೆ ಸುಲಭ ಸಿಗುವಂತ ಗೊಬ್ಬರ ಯೂರಿಯಾ ಕಡಿಮೆ ಖರ್ಚಿನಲ್ಲಿ. ಹಾಗಾಗಿ ಹೆಚ್ಚಿನ ಯೂರಿಯಾ ಕೊಟ್ಟಷ್ಟು ಏನಾಗುತ್ತೆ, ಗಿಡಗಳು ಹೆಚ್ಚು ಉಲ್ಸಾಗಿ ಬೆಳೀತಾ ಹೋಗ್ತವೆ. ಉಲ್ಸಾಗಿ ಬೆಳೆದಂಗೆ ರೋಗ ಮತ್ತು ಕೀಟಕ್ಕೆ ತುತ್ತಾಗ್ತವೆ. ಅದರಿಂದ ಬರೀ ಗೊಬ್ಬರವನ್ನು ಸಮತೋಲನ ಆಹಾರ ಅಂತ ಹೆಂಗೆ ಕೊಡ್ತೀವಲ್ಲ, ಆ ರೀತಿ ಸಮತೋಲನ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಬೇಸಾಯ ಪದ್ಧತಿಗಳಿದಾವೆ, ಅಂದ್ರೆ ಇಂಟರ್ ಕ್ರಾಪಿಂಗ್ ಅಂತ, ಅಂತರ ಬೇಸಾಯ ಅಂತ ಕರಿತೀವಿ, ಮಿಶ್ರ ಬೇಸಾಯ ಅಂತ ಕರಿತೀವಿ, ಸಾಲ ಪೂರ್ತಿ ಪದ್ಧತಿ ಅಂತ ಕರಿತೀವಿ. ಇಂಥವೆಲ್ಲ ಅನೇಕ ಮತ್ತೆ ವಿಧಾನಗಳನ್ನು ಅನುಸರಿಸೋದ್ರಿಂದ ನಮ್ಮ ರೋಗ ನಿರ್ವಹಣೆ ಮಾಡಬಹುದಾಗುತ್ತೆ. ಈಗ ಬಿತ್ತನೆ ಸಮಯ ಯಾವ ರೀತಿ ಒಂದು ರೋಗ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಂತಿರ್ತಾವೆ ಬಿತ್ತನೆ ಸಮಯ? ಯಾಕಂದ್ರೆ ಈಗ ವಿಶ್ವವಿದ್ಯಾಲಯ ಇರಬಹುದು ಅಥವಾ ತಜ್ಞರು ಶಿಫಾರಸು ಮಾಡಿರ್ತಾರೆ ಇಂಥ ಒಂದು ವೇಳೆಯಲ್ಲಿ ಇದೇ ತಿಂಗಳಲ್ಲಿ ಇದೇ ವಾರದಲ್ಲಿ ಬಿತ್ತನೆ ಮಾಡಿ ಅಂತಕ್ಕಂಥದ್ದು. ಮುಂಚೆ ಬಿತ್ತನೆ ಮಾಡೋದು ಅಥವಾ ಲೇಟಾಗಿ ಬಿತ್ತನೆ ಮಾಡೋದ್ರಿಂದ ಯಾವ ರೀತಿ ಒಂದು ರೋಗಗಳಿಗೆ ಬೆಳೆಗಳು ತುತ್ತಾಗ್ತವೆ? ಇದು ನೀವು ತಿಳಿಸ್ಕೊಟ್ಟಂಗೆ ರೈತರಿಗೆ ತುಂಬಾ ಮುನ್ನೆಚ್ಚರಿಕೆಯಾಗಿ ಇದೊಂದು ಕ್ರಮ ಅನುಸರಿಸಲೇಬೇಕು. ಯಾವ ಸಮಯದಲ್ಲಿ ಸೂಕ್ತವಾದ ಸಮಯವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ, ಈಗ ಮುಂಗಾರು ಅಂತ ಹೇಳಿರ್ತೀವಿ, ಲೇಟ್ ಮುಂಗಾರಿಗೆ ಬಿತ್ತುತ್ತಾರೆ, ಅಥವಾ ಹಿಂಗಾರು ಅಂತ ಹೇಳಿರ್ತೀವಿ ಮುಂಗಾರಿಗೆ ಬಿತ್ತುತ್ತಾರೆ, ಅಥವಾ ಮಳೆ ಅಭಾವ ಮುಂಗಾರು ಬೆಳೆಯನ್ನ ಹಿಂಗಾರು ಹೌದು ಇಂಥ ಕೆಲವು. ಈಗ ನೀವು ಜೋಳ ತಗೊಳ್ಳಿ, ಜೋಳ ಮುಂಗಾರಿನಲ್ಲಿ ಬಿತ್ತಬೇಕು, ಅಲ್ಲಿ ಹಿಂಗಾರಿಗೆ ಬಿತ್ತಿವಿ. ನಾವು ಮುಂಗಾರಲ್ಲಿ ಬಿತ್ತಿದ್ವಿ ಅಂತಂದ್ರೆ ಕಾಡಿಗೆ ರೋಗ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಜಿಗಿ ಅಂತ ಬರುತ್ತೆ, ಹನಿ ಜಿಗಿ, ಜಿಗಿ ಹುಳ ಅಂತ ಕರೀತೆ, ಆ ರೀತಿ ಕಾಡಿಗೆ ರೋಗ ಜಾಸ್ತಿ ಆಗುತ್ತೆ. ಇನ್ನ ಬೂದಿ ಗೋಧಿ ಬೆಳೆಯೋದಾದ್ರೆ ಗೋಧಿ ಬೆಳೆಗೆ ತುಕ್ಕು ರೋಗ ಅಂತ ಬರುತ್ತೆ. ಸೊ ನಾವು ಗೋಧಿನ ಯಾವಾಗ ಬೆಳಿಬೇಕು ಅಂತಂದ್ರೆ ಅಕ್ಟೋಬರ್ ನವೆಂಬರ್ ನಲ್ಲಿ ಬಿತ್ತನೆ ಮಾಡ್ತಾರೆ, ಬೆಳಿಬೇಕು. ನಾವು ಅದನ್ನ ಜೂನ್ ಜುಲೈನಲ್ಲೇ ಬಿತ್ತನೆ ಮಾಡಿವಿ ಅಂದ್ಕೊಳ್ಳಿ, ನೀರಿನ ಅನುಕೂಲತೆ ಇದೆ, ನಮ್ಗೇನೋ ಭೂಮಿ ಖಾಲಿ ಇತ್ತು, ಅವಾಗ ಬಿತ್ತಿದ್ವಿ ಅಂತಂದ್ರೆ ನಿಮಗೆ ಏನು ಬೂದಿ ಮತ್ತು ಭಂಡಾರ ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಅದೇ ರೀತಿ ತೊಗರಿ, ತೊಗರಿನಲ್ಲಿ ಈಗ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಮಾಗಿ ಉಳುಮೆ ಮಾಡಿಬಿಟ್ಟಿರ್ತೀವಿ. ಸೊ ಮಳೆ ಚೆನ್ನಾಗಿ ಒಂದೇ ದಿನ ಮಳೆ ಆಯ್ತು, ನಾವು ನೆಕ್ಸ್ಟ್ ಡೇನೆ ಮಳೆ ಇದೆ, ಎರಡು ಮೂರು ದಿನದಲ್ಲಿ ನಾವು ಬಿತ್ತನೆ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ಬೇರುಕೊಳ್ಳೆ ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಯಾಕಪ್ಪ ಈ ತರ ಜಾಸ್ತಿ ಆಗುತ್ತೆ ಅಂತಂದ್ರೆ, ಸೊ ಈಗ ಆಲ್ರೆಡಿ ಭೂಮಿ ಒಣಗಿದ್ದು ರೋಗ ಕಣ ಭೂಮಿನಲ್ಲಿ ಇರ್ತದೆ. ಮಳೆ ಬಂದ ತಕ್ಷಣ ಏನಾಗ್ತವೆ, ನಾವು ಬಿತ್ತನೆ ಮಾಡಿದಾಗ ಆ ರೋಗ ಕಣಗಳೇನಾಗ್ತವೆ, ಸುಪ್ತಾವಸ್ಥೆಯಲ್ಲಿ ಇದ್ದವು ಅವು ಆಕ್ಟಿವೇಟ್ ಆಗ್ತವೆ, ನಾರ್ಮಲ್ ಕಂಡೀಷನ್ ಬರ್ತವೆ ಈ ಮಳೆಗೆ. ಆ ನಂತರ ನಿಮ್ಮ ಗಿಡ ಮೊಳಕೆ ಹೊಡೆದು ಹೆಂಗೆ ಗಿಡ ಬೆಳೀತಾ ಹೋಗುತ್ತೋ ಹಾಗೆ ನಮ್ಮ ರೋಗಾಣು ಕೂಡ ಬೀಜದಿಂದ ಮೊಳಕೆ ಹೊಡೆದು, ಸೊ ರೋಗ ಸುಪ್ತಾವಸ್ಥೆಯಲ್ಲಿ ಇರುವಂತದ್ದು ಒಂದು ಆಕ್ಟಿವ್ ಗ್ರೋತ್ಗೆ ಬಂದು ಇದು ರೋಗವನ್ನು ತರಿಸುತ್ತೆ. ಅದಕ್ಕೋಸ್ಕರ ಸರಿಯಾದ ಸಮಯವನ್ನು ಆಯ್ಕೆ ಮಾಡ್ಕೋಬೇಕು. ಸೊ ನೀರು ಗೊಬ್ಬರ ಇವೆಲ್ಲ ನಿರ್ವಹಣೆ ಮಾಡ್ಕೊಂತ ಹೋದ್ರೆ ಮಾತ್ರ ಈ ಮಾಗಿ ಉಳುಮೆಯಲ್ಲಿ ಜೊತೆಗೆ ಮುಂಬರುವ ರೋಗಗಳನ್ನ ನಾವು ಚುಚ್ಚುಮದ್ದು, ಅಂದ್ರೆ ಈಗ ಬೆಳೆಗೆ ಯಾವ ರೀತಿ ನಾವು ಮಕ್ಕಳಿಗೆ ಚುಚ್ಚುಮದ್ದು ಹಾಕಿಸ್ತೀವೋ ಹಾಗೆ ಬೆಳೆಗೆ ಚುಚ್ಚುಮದ್ದು, ಯಾಕಂದ್ರೆ ಕಡಿಮೆ ಖರ್ಚು, ಸುಮಾರು 5 ರೂಪಾಯಿನಲ್ಲಿ ನಿಮಗೆ 1 ಕೆಜಿ ಬೀಜ ಉಪಚಾರ ಮಾಡಬಹುದು. ಅದು ಬಿಟ್ಟರೆ ಅಂದ್ರೆ 5,000 ಔಷಧಿ ಹೊಡೆದ್ರು ಕೂಡ ಕೆಲವೊಂದು ರೋಗಗಳನ್ನ ನಿರ್ವಹಣೆ ಮಾಡಕ್ ಸಾಧ್ಯ, ಕಷ್ಟ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಕಿರಿನೋ ಬೆಳೆ ರೋಗಕ್ಕೆ ತುತ್ತಾಕಿಂತ ಮುಂಚೆನೆ ಇಂಥ ಕೆಲವು ಕಟ್ಟುನಿಟ್ಟಾದ ಪಾಲನೆಗಳನ್ನು ಮಾಡೋದ್ರಿಂದಲೂ ಕೂಡ ಒಂದು ಬೆಳೆಗೆ ಬರುವಂತಹ ರೋಗ ಮತ್ತು ಕೀಟಬಾಧೆಗಳನ್ನು ತಡೆಗಟ್ಟಬಹುದು. ಈಗ ರೋಗ ನಿರೋಧಕ ತಳಿಗಳು ಅಂತ ಬರ್ತಿರ್ತವೆ, ಅಂತ ತಳಿಗಳು ಯಾವ ರೀತಿ ಪಾತ್ರ ವಹಿಸ್ತವೆ ನಮ್ಮ ಒಂದು ಉತ್ಪಾದನೆಯಲ್ಲಿ? ಈ ಒಂದು ರೋಗ ನಿರೋಧಕ ತಳಿ ನಾವೆಲ್ಲ ರೋಗ ನಿರ್ವಹಣೆ ಮಾಡೋದ್ರಲ್ಲಿ ಒಂದು ಬಹುಮುಖ್ಯವಾದ ಪಾತ್ರ ವಹಿಸ್ತವೆ. ನಾವು ಯಾವುದೇ ಔಷಧಿ ಬೆಳೆ ಬೆಳೆಯೋದು ಬೇಡ ಇಲ್ಲ, ಕಡಿಮೆ ಖರ್ಚಲ್ಲಿ ರೈತರು ಬೆಳಿಬೇಕು ಅಂತಂದ್ರೆ ಇದು ಒಂದು ರೋಗ ನಿರೋಧಕ ತಳಿ ಉತ್ತಮವಾದ ಆಯ್ಕೆ. ಬೆಳೆಗಳಲ್ಲಿ ಕೆಲವೊಂದು ರೋಗ ನಿರೋಧಕ ತಳಿ ಸಿಗ್ತವೆ. ಈಗ ನಮ್ಮ ತೊಗರಿನಲ್ಲಿ ಈ ಭಾಗದಲ್ಲಿ ತೊಗರಿ ಹೆಚ್ಚಿಗೆ ಬೆಳೆಯೋರಾದ್ರೆ ನೆಟೆ ರೋಗ ಅಂತ ಬರ್ತಾ ಇರುತ್ತೆ, ಸಾಲ ಹಿಡಿದ ಗಿಡಗಳು ಸಾಯ್ತಾ ಹೋಗ್ತವೆ. ಸೊ ನೀವು ಎಷ್ಟು ಔಷಧಿ ಹಾಕಿ ಎಷ್ಟು ಬೀಜೋಪಚಾರ ಮಾಡಿ ಬಿತ್ತಕ್ಕೆ ಸಾಧ್ಯ ಇಲ್ಲ, ರೋಗ ನಿರ್ವಹಣೆ ಕಂಟ್ರೋಲ್ ಬರೋದಿಲ್ಲ. ಒಂದ್ಸರಿಂದ ಏನ್ ಮಾಡ್ತಾರೆ, ಗಿಡಗಳು ಒಣಗದಂಗ ಏನ್ ಮಾಡ್ತಾರೆ ನಮ್ಮ ರೈತರು, ಮೋಸ್ಟ್ಲಿ ಮಳೆಯಿಂದ ಒಣಗ್ತಾ ಇದೆ, ನೀರಿನ ಕೊರತೆ ಅಂತ ಹೇಳಿ ಹೆಚ್ಚು ಹೆಚ್ಚು ನೀರು ಕೊಡ್ತಾ ಹೋಗ್ತಾರೆ. ನೀರು ಹೆಚ್ಚು ಕೊಟ್ಟಷ್ಟು ರೋಗಾಣು ಒಂದು ಪ್ರದೇಶ ಹರಡ್ತಾ ಹೋಗ್ತು ಅಂದ್ರೆ ನಿಮ್ಮ ಹೊಲ ಪೂರ್ತಿ ರೋಗ ತುತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಮಾರುತಿ ಅಂತ ತಳಿ ಇದೆ, ಎಲ್ಲಿ ರೋಗದ ಬಾಧೆ ರೈತರು ಗಮನಿಸಬೇಕು, ಎಲ್ಲಿ ಜಾಸ್ತಿ ತೊಗರಿನಲ್ಲಿ ನೆಟೆ ಹೋಗುವಂತ ಬಾಧೆ ಜಾಸ್ತಿ ಕಂಡು ಬರುತ್ತೋ ಅಂತ ಬಾಕೆ ನೀವು ಖಂಡಿತ ನೆಕ್ಸ್ಟ್ ಮುಂದಿನ ಸಾರಿ ಬಿತ್ತನೆ ತೊಗರಿನೇ ಬಿತ್ತದೆ ಆಯ್ತು ಅಂದ್ರೆ ನೀವು ಮಾರಸಿನ ತೊಳಿನ ಬಿತ್ತನೆ ಮಾಡಬೇಕು. ಅಥವಾ ಆಶಾಂತ ತಳಿ ಇದೆ, ಡಬ್ಲ್ಯೂ ಆರ್ ಪಿ ಒಂದು ಅಂತ ಇದೆ. ಸೊ ವಿಲ್ಡ್ ರೆಸಿಸ್ಟೆಂಟ್ ವೆರೈಟಿ ಪಿಜನ್ ಪಿ ಅಂತ, ಇಂಥ ತಳಿಗಳನ್ನ ನೀವು ಬೆಳೀತಾ ಹೋಗಿ. ಜಿ ಆರ್ ಜಿ 11 ಅಂತ ಹೊಸದಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಗುಲ್ಬರ್ಗ ಕೇಂದ್ರದಿಂದ ಜಿ ಆರ್ ಜಿ 11 ಅಂತ ಬರ್ತಾ ಇದೆ. ಸೊ ಇದು ಒಂದು ನೆಟೆ ರೋಗ ನಿರೋಧಕ ತಳಿಯಾಗಿದೆ. ಇಂಥ ತಳಿಗಳನ್ನ ಈಗ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಈ ವಿಜ್ಞಾನಿಗಳು ಕಂಡಿರುವಂತಹ ತಳಿಗಳನ್ನ ಬೆಳೆಸ್ತಾ ಹೋದಂಗೆನೆ ನೀವು ಕ್ರಮೇಣವಾಗಿ ಒಂದೇ ಸರಿ ರೋಗ ನಿರ್ವಹಣೆ ಮಾಡಕ್ಕೆ ಅಂತ ಆಗೋದಿಲ್ಲ, ಯಾಕೆಂದ್ರೆ ಇವೆಲ್ಲ ರೋಗಾಣು ಭೂಮಿನಲ್ಲಿ ಅವತ್ಕೊಂಡು ಕೂತಿರ್ತವೆ. ಕ್ರಮೇಣವಾಗಿ ಈಗ ಹೇಳಿ ತಿಳಿಸ್ಕೊಟ್ಟಂಗೆ ಪದ್ಧತಿಗಳನ್ನ ಅನುಸರಿಸ್ತಾ ಹೋದಂಗೆ ನೀವು ರೋಗನ ನಿರ್ವಹಣೆ ಮಾಡಬಹುದು. ಇನ್ನ ವಿಶೇಷವಾಗಿ ರೈತರಿಗೆ ಯಾವ ರೀತಿ ಕಾಳಜಿನ ತಗೋಬೇಕಂತೀವಿ ರೋಗ ನಿರ್ವಹಣೆಯಲ್ಲಿ ಕಾಳಜಿ, ಸಾಮಾನ್ಯವಾಗಿ ಏನ್ ಮಾಡ್ತಾರೆ ರೈತರು ಸರಿಯಾಗಿ ಯಾವ್ದು ರೋಗ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಂದು ವೇಳೆ. ಹಾಗೆ ಏನೋ ಹೊಡಿತಾರೆ ಅಥವಾ ಕೀಟಕ್ಕಿದ್ರೆ ರೋಗ ಔಷಧಿಗಳನ್ನು ಹೊಡಿತಾರೆ, ರೋಗ ಇದ್ರೆ ಕೀಟ ಔಷಧಿಗಳನ್ನು ಹೊಡಿತಾರೆ. ಇಲ್ಲಿ ಹೇಗೆ ರೈತರು ಒಂದು ನಿರ್ಧಾರಗಳನ್ನು ತಗೋಬೇಕು? ಈಗ ಮುಖ್ಯವಾಗಿ ಹುಳಕ್ಕೆ ಅಂದ್ರೆ ಸಾಮಾನ್ಯವಾಗಿ ಹುಳದ ಚಿಹ್ನೆಗಳು ಕಾಣಿಸ್ಬೋದು, ಹುಳದ ಡ್ಯಾಮೇಜ್ ಅಂತೆ ಕೊರತೆ ಒಂದು ಬಾಕಿ ತುತ್ತಾದಂತ ಅಂಗಾಂಶ ನೋಡಬಹುದು, ಅಥವಾ ಎಲೆಗಳ ಮೇಲೆ ಇಕ್ಕೆಗಳು ಕಂಡು ಬರಬಹುದು. ಇವೆಲ್ಲ ಇತ್ತು ಅಂತಂದ್ರೆ ಅದು ಹುಳದ ಬಾಧೆ ಅಂತ ಗೊತ್ತಾಗುತ್ತೆ. ಅದಲ್ದಲೇ ನಮ್ಮ ಸಾಮಾನ್ಯವಾಗಿ ನಮ್ಮ ಹುಳುಗಳು ಕಣ್ಣಿಗೆ ಕಾಣಿಸ್ತಿರ್ತವೆ, ಕಾಣಿಸ್ತಾ ಇರ್ತವೆ, ಆದ್ರೆ ರೋಗಾಣುಗಳು ಕಾಣಿಸೋದಿಲ್ಲ, ಕಣ್ಣಿಗೆ ಕಾಣಿಸೋ ಸೂಕ್ಷ್ಮ ದರ್ಶಕದಲ್ಲಿ ಮಾತ್ರ ನೋಡ್ಬೇಕಾಗುತ್ತೆ. ಕೆಲವು ರೋಗ ಲಕ್ಷಣಗಳ ಮೇಲೆ ನಾವು ರೋಗನ ಗುರುತಿಸಬಹುದು. ಈ ಕೆಲವು ಎಲೆಗಳ ಮೇಲೆ ಎಲೆ ಚುಕ್ಕೆ ರೋಗ ಅಂತ ಇರುತ್ತೆ, ನಾವ್ ಹೆಂಗೆ ಚುಕ್ಕೆ ಕೂತೀವಿ ಅದೇ ತರ ಚುಕ್ಕೆ ರೋಗ ಅಂತ ಬರುತ್ತೆ. ಆಮೇಲೆ ಬೂದಿ ಕೆಂಪು ಬಂಡಾರ ರೋಗ ಅಂತ ಬರುತ್ತೆ, ಬೂದಿ ರೋಗ ಅಂತ ಬರುತ್ತೆ, ತಾಮ್ರ ರೋಗ ಅಂತ ಬರುತ್ತೆ, ಇನ್ನ ನೆಟೆ ರೋಗ ಅಂತ ಬರುತ್ತೆ, ಅದೇ ರೀತಿ ಬೇರು ಕೊಳೆ ರೋಗ ಅಂತ ಬರುತ್ತೆ. ಸೊ ಇವೆಲ್ಲ ಈ ಒಂದು ಶಿಲೀಂಧ್ರ ರೋಗದಿಂದ ಬರುವಂತ ರೋಗ ಅಂತ ಕರಿತೀವಿ. ಸೊ ರೋಗ ಲಕ್ಷಣಗಳ ಮೇಲೆ ನಾವು ಸರಿಯಾದ ರೋಗವನ್ನು ಗುರುತಿಸಿ ಅದಕ್ಕೆ ಸೂಕ್ತವಾದ ಔಷಧಿಯನ್ನು ಸಿಂಪಡಿಸಿ ಮಾಡೋದ್ರಿಂದ ಅದ್ ಬಿಟ್ಬಿಟ್ಟು ನಾವೇನ್ ಮಾಡ್ತೀವಿ, ಈಗ ಆಂಧ್ರ ರೈತರು ಹೊಡಿತಾ ಇದಾರೆ, ಯಾರೋ ಒಬ್ರು ಅಂಗಡಿಯವರೇ, ಮುಖ್ಯವಾಗಿ ನಮ್ಮ ರೈತರಿಗೆ ಏನಪ್ಪಾ ಅಂತಂದ್ರೆ ಸಾಲ ಕೊಟ್ಟು ಅಂಗಡಿಯವರೇನು ಕೊಡ್ತಾರೆ ಔಷಧಿಗಳನ್ನು, ಅವ್ರ ಮೇಲೆ ನಂಬಿಕೆ ಜಾಸ್ತಿ, ಅವ್ರ ಮೇಲೆ ನಂಬಿಕೆ ಜಾಸ್ತಿ. ನಾವೆಷ್ಟೇ ವಿಜ್ಞಾನಿಗಳು ಎಷ್ಟೇ ಹೇಳಿದ್ರು ಕೂಡ ರೈತರು ಫಾಲೋ ಮಾಡೋದು ಅವರನ್ನೇ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ನಿಮ್ಗೆ ಸಾಲ ಕೊಟ್ಟು ಔಷಧಿ ಹೊಡಿಸ್ತಾರೆ, ಸಾಲದಲ್ಲಿ ಕೊಟ್ಟಂತ ನಿಮ್ ಸಾಲಲ್ಲೇ ಮುಂಚೆ ಹೋಗ್ತದೆ. ಅದಕ್ಕೋಸ್ಕರ ನೀವು ದಯಮಾಡಿ ನಿಮ್ಮ ಜ್ಞಾನವನ್ನ ಒಂದು ವೃದ್ಧಿ ಮಾಡ್ಕೊಳ್ಳಿ. ಸೊ ರೋಗ ಯಾವ್ದು ಕೀಟ ಯಾವ್ದು ಗುರುತಿಸು ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾವ್ದು ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ವಿಜ್ಞಾನಿಗಳ ಸಂಪರ್ಕ ಮಾಡಿ, ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಕೃಷಿ ಇಲಾಖೆಗಳಿದ್ದಾವೆ, ಕೃಷಿ ಮಹಾವಿದ್ಯಾಲಯ ಇದೆ, ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ, ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಇದಾವೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನೀವು ಬಂದು ಭೇಟಿಯಾಗಿ ನಿಮ್ಗೆ ಯಾವ ರೋಗ ಅಥವಾ ಕೀಟದ ಬಾಧೆ ತುತ್ತಾಗಿದೆ ಆ ರೋಗಗ್ರಸ್ತ ಭಾಗವನ್ನ ತಂದು ನಮ್ಮ ವಿಜ್ಞಾನಿಗಳ ಪರೀಕ್ಷೆ ಮಾಡಿಕೊಟ್ರೆ ತಮ್ಮ ಕಣ್ಣಿಗೆ ತೋರಿಸ್ಕೊಡ್ತಾರೆ ಅವರು, ಇದು ಹುಳ ಇದೆ, ಇದು ರೋಗ ಇದೆ, ಇದು ಈ ಹಂತದಲ್ಲಿ ಬರುತ್ತೆ, ಇದಕ್ಕೆ ಈ ಔಷಧಿ ಹೊಡಿಬೇಕಾಯ್ತು, ನೀವು ಇದು ಕೊಡ್ದಿದ್ದೀರಾ, ಇದು ಇಂಥ ಪರಿಣಾಮ ಬೀರುತ್ತೆ, ಈ ರೀತಿ ಎಲ್ಲ ನಿಮ್ಗೆ ಸಂಪೂರ್ಣದ ಮಾಹಿತಿ ಕೊಟ್ಟಾಗ ನೀವೇನಾಗುತ್ತೆ, ನೀವು ಯಶಸ್ವಿಯಾಗಿ ರೋಗ ಅಥವಾ ಕೀಟವನ್ನು ತಡೆಗಟ್ಟಬಹುದಾಗುತ್ತೆ. ಅಬ್ಬಿನ ನೀವೇನ್ರೆ ಮಾಡಿದ್ರು ಕೂಡ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ, ವಿನ ವಿಷ ಜಾಸ್ತಿ ಆಗುತ್ತೆ, ವಿನ ಖರ್ಚು ಜಾಸ್ತಿ ಆಗುತ್ತೆ, ರೋಗ ಮಾತ್ರ ಅಥವಾ ಉಳದ ಬಾಧೆ ಕಡಿಮೆ ಆಗೋದಿಲ್ಲ. ಈಗ ತಾವ್ ಹೇಳಿದ್ರೆ ಮಾಗಿ ಉಳುಮೆಯನ್ನ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದಾವೆ ಅಂತಕ್ಕಂತ ವಿಚಾರ. ಅದೇ ರೀತಿ ಸೂರ್ಯನ ಶಾಖಕ್ಕೆ ಬಂದಾಗ, ಸೂರ್ಯನ ಶಾಖ ಈಗ ಮಾಗಿ ಉಳುಮೆ ಮಾಡೋದ್ರಿಂದ ಶಾಖದಿಂದ ಎಲ್ಲ ಒಂದು ಸರ್ವನಾಶ ಆಗತ್ತೆ, ಇದೇ ರೀತಿಯಾಗಿ ಸೂರ್ಯನ ಶಾಖವನ್ನ ನಾವು ಎಲ್ಲೆಲ್ಲಿ ರೋಗ ನಿರ್ವಹಣೆಯಲ್ಲಿ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತೀರಿ ಸೂರ್ಯನ ಶಾಖವನ್ನ? ಈಗ ಅದೇ ರೀತಿ ಈಗ ಸಸಿ ಮಡಿಗಳಲ್ಲಿ ಮಾಡುವಂತವ್ರು, ತರಕಾರಿ ಬೆಳೆಯುವಂತವ್ರು ಇರ್ತಾರೆ ಸಸಿ ಮಡಿಗಳಲ್ಲಿ, ಅಥವಾ ಈ ಪಾಲಿ ಹೌಸ್ಗಳು ಅಂತ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬರ್ತಾ ಇದೆ. ಆ ಪಾಲಿ ಹೌಸ್ ಗಿಡಗಳಲ್ಲಿ ಅಂತ ಭೂಮಿಯ ಮಣ್ಣಲ್ಲಿ ಎಲ್ಲಿ ಲಿಮಿಟೆಡ್ ಮಣ್ಣನ್ನು ಉಪಯೋಗಿಸ್ಕೊಂತಾರೋ ಅಂತ ಕಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪಾಲಿಥೀನ್ ಮಲ್ಚಿಂಗ್ ಮಾಡೋದ್ರಿಂದ, ಸೂರ್ಯನ ಶಾಖಕ್ಕೆ ಮಡಿಯಿಡೋದ್ರಿಂದ, ನಾರ್ಮಲ್ ಟೆಂಪರೇಚರ್ ಗಿಂತ 10-15 ಡಿಗ್ರಿ ಜಾಸ್ತಿ ಮಾಡೋದ್ರಿಂದ, ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಭೂಮಿಯಲ್ಲಿರುವಂತಹ ರೋಗ ಕಣಗಳಿರ್ಬೋದು, ಕಳೆ ಬೀಜಗಳಿರ್ಬೋದು, ಕೀಟಗಳಿರ್ಬೋದು, ಎಲ್ಲವೂ ಕೂಡ ಇದು. ಮುಖ್ಯವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಂತಂದ್ರೆ, ಸೊ ಸಸಿ ಮಡಿ ಮಾಡಿಕೊಂಡು ಅವಕ್ಕೆ ನೀರಾವರಿ ನೀರ್ ಕೊಡ್ತಾರೆ, ಅಂದ್ರೆ ತೋಯಿಸ್ತಾರೆ ಸಸಿ ಮಡಿಗಳನ್ನ. ಅವಾಗ ತೋಯಿಸಿದಾಗ ಏನಾಗುತ್ತೆ, ತಮ್ಮಲ್ಲಿರುವಂತ ರೋಗ ಕಣಗಳಿರ್ಬೋದು, ಕಳೆ ಬೀಜಗಳಿರ್ಬೋದು, ಅಥವಾ ಕೀಟಗಳ ತತ್ತಿಗಳಿರ್ಬೋದು, ಇವೆಲ್ಲ ಈ ಒಂದು ಮಾಯಿಶ್ಚರ್ ಅಬ್ಸರ್ವ್ ಮಾಡ್ಕೊ, ನೀರಿನ ಅಂಶವನ್ನು ಹೀರ್ಕೊಂಡು ಅವೇನಾಗ್ತವೆ, ಜರ್ಮಿನೇಷನ್ ಆಗ್ತವೆ, ಮೊಳಕೆ ಹೊಡಿತವೆ. ಮೊಳಕೆ ಹೊಡೆದ ತಕ್ಷಣ ನಾವೇನ್ ಮಾಡ್ತೀವಿ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಮುಚ್ಚಿಬಿಡ್ತೀವಿ. ಪ್ಲಾಸ್ಟಿಕ್ ಕವರ್ ಅಲ್ಲಿ ಏರ್ ಟೈಟ್ ಆಗಿ ಮುಚ್ಚಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಭೂಮಿನಲ್ಲಿ ಉಷ್ಣಾಂಶ ಜಾಸ್ತಿ ಆಗಿಬಿಡುತ್ತೆ, 10-15 ಡಿಗ್ರಿ ಜಾಸ್ತಿ ಆಯ್ತು ಅಂತಂದ್ರೆ ಅವಾಗ ಉಷ್ಣಾಂಶ ಜಾಸ್ತಿ ಆಗಿ ನಮ್ಮಲ್ಲಿ ಮೊಳಕೆ ಹೊಡೆದಂತ ರೋಗ ಕೀಟಗಳಿರ್ಬೋದು ಅಥವಾ ಕಳೆ ಬೀಜಗಳಿರ್ಬೋದು ಅವೇನಾಗ್ತವೆ, ಮೊಳಕೆ ಹೊಡೆದಿರೋ ಈ ಹೆಚ್ಚಿನ ಬಿಸಿಲಿನ ಶಾಖಕ್ಕೆ ತಾಪ ಮೈಯೊಡ್ಡಿ ತಮ್ಮ ಒಂದು ಸಂತತಿನ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು ಇದ್ರ ಮುಖ್ಯವಾಗಿ ಏನಪ್ಪ ಅಂದ್ರೆ, ನಾನು ಆಗ್ಲಿ ತಿಳಿಸ್ಕೊಟ್ಟಂಗೆ ಮಾಗಿ ಉಳುಮೆ ಮಾಡಿ ಜೊತೆಗೆ ಮಣ್ಣ ನೀರ್ ಹಾಕಿ ಸಸಿ ಮಡಿ ಮಾಡಿ ನೀರ್ ಬಿಟ್ಟು ಪ್ಲಾಸ್ಟಿಕ್ ಒದಕ್ಕೆ ಮಾಡೋದ್ರಿಂದ, ಪ್ಲಾಸ್ಟಿಕ್ ಒದಕ್ಕೆ ಇದನ್ನ ಸೋಲರೈಸೇಷನ್ ಅಂತಲೂ ಕರೀತಾರೆ, ಸೂರ್ಯನ ಶಾಖಕ್ಕೆ ಮೈಯೊಡ್ಡೋದು ಅಂತ. ಸೊ ಈ ರೀತಿ ಮಾಡೋದ್ರಿಂದ ಜೊತೆಗೆ ಬೆಳೆಯ ಕೆಲವು ಪಳೆಯುಳಿಕೆಗಳನ್ನ ಭೂಮಿಗೆ ಸೇರಿಸೋದ್ರಿಂದ, ಮಾಗಿ ಉಳುಮೆ ಮಾಡೋದ್ರಿಂದ ಸೊ ಭೂಮಿ ಫಲವತ್ತತೆನು ಜಾಸ್ತಿ ಆಗುತ್ತೆ, ಮಣ್ಣು ಆರೋಗ್ಯ ಆಗಿರುತ್ತೆ. ನಮ್ಮ ಮಣ್ಣು ಆರೋಗ್ಯ ಆಗಿತ್ತು ಅಂದ್ರೆ ನಮ್ಮ ಮುಂದೆ ಬೆಳೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮಣ್ಣೇನೆ ರೋಗಗ್ರಸ್ತ ಆಗಿತ್ತು, ಕೀಟಕ್ಕೆ ತುತ್ತಾಯ್ತು. ಈಗ ಇತ್ತೀಚಿನ ಕಳೆ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಭೂಮಿನಲ್ಲಿ ಕಳೆ ಉಳ್ಕೊಂಡ್ಬಿಡ್ತು ಅಂದ್ರೆ ನಾವ್ ಎಷ್ಟೇ ಔಷಧಿ ಎಷ್ಟೇ ಲೇಬರ್ ಕೊಟ್ಟು ಕೀಳ್ಸೋದಿಕ್ಕೆ ಆಗೋದಿಲ್ಲ, ರೈತರು ನಷ್ಟವನ್ನು ಅನುಭವಿಸ್ತಾ ಇದಾರೆ. ಅದಕ್ಕೋಸ್ಕರ ಆರೋಗ್ಯವಂತ ಮಣ್ಣು, ಕಳೆ ಮುಕ್ತ ಮಣ್ಣು, ವಿಷಮುಕ್ತ ಬೆಳೆ ಬೆಳೀತಾ ಹೋದ್ರೆ ಮಾತ್ರ ರೈತರು ಸುಸ್ಥಿರ ಸ್ಥಿತಿಗೆ ಬಂದು ತಮ್ಮ ಜೀವನವನ್ನ ಸುಗಮವಾಗಿ ಸಾಗಬಹುದಾಗುತ್ತೆ. ಈಗ ತಾವು ಹೇಳಿದಾಗೆ ಬೀಜಗಳಿಂದ ರೋಗಾಣುಗಳು ಬರ್ತಾವಂತಕ್ಕಂತ ವಿಚಾರ ಹೇಳಿದ್ರೆ, ಬೀಜಗಳಲ್ಲಿ ರೋಗಾಣುಗಳು ಇರ್ತಾವೆ ಅಂತಕ್ಕಂಥದ್ದು ಖಂಡಿತ. ಈ ಬೀಜ ಅಂತಂದ್ರೆ ಭೂಮಿಯಿಂದ ಈಗ ಕೊಯ್ಲಾದ್ಮೇಲೆ ಬೀಜವನ್ನ ಸಂಗ್ರಹಣೆ ಮಾಡ್ತಾರೆ. ಕೊಯ್ಲಿನ ಸಮಯದಲ್ಲಿ ಏನಾದ್ರೂ ಮುನ್ನೆಚ್ಚರಿಕೆ ತಗೋಬೇಕ, ಹಾಗೆ ರೋಗಾಣುಗಳು ನಮ್ಮ ಬೀಜಕ್ಕೆ ಬರಲಾರ್ದ ಹಾಗೆ, ರೋಗಾಣುಗಳು ನಮ್ಮ ಮನೆಗೆ ಬಂದು ಅಲ್ಲಿ ಸುಪ್ತಾವಸ್ಥೆಯಲ್ಲಿ ಇರದ ಹಾಗೆ ಮಾಡ್ಲಿಕ್ಕೆ ಕೊಯ್ಲು ಸಮಯದಲ್ಲಿ ಏನಾದ್ರೂ ಮುನ್ನೆಚ್ಚರಿಕೆ ತಗೋಬೇಕ ರೈತರು? ಯಾವ ರೀತಿಯಲ್ಲಿ ಬೀಜ ಸಂಸ್ಕರಣೆಯನ್ನು ಮಾಡಿ ಸಂಗ್ರಹಣೆ ಮಾಡಿ ಇಡ್ಬೇಕಂತಿರ್ತಾವ? ಈಗ ನೀವು ಉದಾಹರಣೆ ಒಂದು ಮೆಣಸಿನ ಗಿಡ ತಗೊಂಡ್, ಮೆಣಸಿನ ಗಿಡದಲ್ಲಿ ಏನಾಗುತ್ತೆ, ಅದು ಒಂದೇ ಸರಿ ಕೊಯ್ಲಿಗೆ ಬರೋದಿಲ್ಲ, ಮೂರ್ನಾಲ್ಕು ಹಂತದಲ್ಲಿ ಬರುತ್ತೆ. ಅದ್ರಲ್ಲಿ ಕೆಂಪಾದಂಗೆ ಕೊಯ್ಲು ಮಾಡಕ್ ಶುರು ಮಾಡ್ತಾರೆ. ನೀವು ನೋಡಿರ್ಬೋದು ಮೆಣಸಿನಕಾಯಿನಲ್ಲಿ ಕೆಂಪು ಆಗಿರುವಂತ ಮೆಣಸಿನಕಾಯಿ ಮೇಲೆ ಬಿಳಿ ಚಿಬ್ಬು ರೋಗ ಬರುತ್ತೆ, ಅಲ್ಲೊಂದಲ್ಲೊಂದು ಕಾಣಿಸ್ಕೊಳುತ್ತೆ. ನಮ್ಮ ರೈತರು ಯೂಸಲಿ ಏನ್ ಮಾಡ್ತೀವಿ, ನಾವು ಆರೋಗ್ಯವಂತ ಕಾಯಿನ ಆರಿಸ್ಕೋತೀವಿ, ಕೊಯ್ಲು ಮಾಡುವಾಗ ರೋಗಗ್ರಸ್ತ ಕಾಯಿನ ಆಗಿರ್ತಾವೆ. ಅಂತ ಒಂದು ಕಾಯಿಗಳನ್ನ ಏನ್ ಮಾಡ್ತೀವಿ, ಆಯ್ಕೆ ಮಾಡ್ಕೊಂಡ್ದಲ್ಲೇನೆ ನಾವು ಆರೋಗ್ಯವಂತ ಕಾಯಿಗಳ ಜೊತೆ ಮಿಕ್ಸ್ ಮಾಡ್ಬಿಡ್ತೀವಿ. ಸುಮಾರು 15-20 ದಿನ ತನಕ ನಾವು ಹೊಲದಲ್ಲಿ ಒಣಗಿಸ್ತಾ ಹೋಗ್ತೀವಿ. ಅವಾಗ ಒಂದಿರೋಂತ ರೋಗ ಕಣ ನೂರಾರಾಗಿ ಸಾವಿರಾರಾಗಿ ಲಕ್ಷಗಟ್ಟಲೆ ಕಣ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ವೃದ್ಧಿ ಆಗುತ್ತೆ. ಒಂದು ಇದ್ದಿದ್ದು ಮೆಣಸಿನಕಾಯಿ ಇಡೀ ಲಾಟ್ನೆ ರೋಗಗ್ರಸ್ತ ಒಂದು ಲಾಟ್ ಆಗ್ಬಿಡುತ್ತೆ, ಲಾಟ್ ಆಗುತ್ತೆ. ಹಂಗಾಗಿ ಬಿಳಿ ಬೂಸ್ಟ್ ತರ ಬೆಳ್ಕೊಂಡ್ಬಿಡುತ್ತೆ. ಅಂತವನ್ನ ನಾವು ಬೀಜ ಸಂಸ್ಕರಣೆ ಮಾಡದಲ್ಲೇನೆ ಸೊ ಮೆಣಸಿನಕಾಯಿ ಕೂಡ ಹಂಗೆ ಇಟ್ಟಿದೀವಿ ಅಂತಂದ್ರೆ ಆ ರೋಗ ಪೂರ್ತಿ ಗುಡ್ಡೆನೆ ಆ ರೋಗ ತುತ್ತಾಗುತ್ತೆ. ಆ ನಂತರ ನಾವೇನಾದ್ರೂ ಬೀಜಕ್ಕೋಸ್ಕರ ಅಂತ ಗಿಡಗಳಿಂದ ಕಾಯಿಗಳಿಂದ ನಾವು ಬೀಜಗಳನ್ನ ಉಪಯೋಗಿಸ್ಕೊಂಡ್ರೆ ಮುಂದೆ ಸಸಿ ಮಡಿ ಬಿತ್ತನೆ ಮಾಡಿದಾಗ ಸಸಿ ಮಡಿನಲ್ಲೇ ಸಾಯ್ತವೆ ರೋಗ. ಸೊ ನಿಮ್ಗಿನ್ನು ಗಿಡ ಮೊಳಕೆ ಹೊಡೆದು 15 ದಿನ ಆಗಿಲ್ಲ ಸರ್, ರೋಗ ಬಂದೋಗಿದೆ. ಯಾಕೆ ಬಂದಿದೆ? ಆ ರೋಗ ನಿಮ್ಮ ಬೀಜದಲ್ಲೇ ಇತ್ತು, ಆ ಬೀಜದಿಂದ ಹರಡಕಂತ ಹೋದಂಗೆ ರೋಗ ಬರುತ್ತೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆಗೆ ಏನಪ್ಪ ಮಾಡ್ಬೇಕು, ಇನ್ನು ರೋಗ ಕಾಣಿಸ್ಕೊಂತ ಇದೆ ಅಲ್ಲೊಂದಲ್ಲೊಂದಿದೆ, ಫಸ್ಟ್ ಅಂತವನ್ನ ನೀವು ಕಿತ್ತಾಕಿ ಕಿತ್ತು ಕಿತ್ತು ಸುಡಿ, ನಿಮ್ಮ ಹಲ್ದಿಂದ ಬೇರೆ ಭಾಗಾಗಿ ಭೂಮಿನಲ್ಲಿ ಆಳವಾಗ ಹುಳು ಊತಾಕಿ ಅಥವಾ ಸುಟ್ಟಾಕ್ಬಿಡಿ. ಆ ನಂತರ ಆರೋಗ್ಯವಂತ ಕಾಯಿನ ನೀವು ಕೊಯ್ಲು ಮಾಡಿ, ಇದು ಒಂದು. ಅದೇ ರೀತಿ ಥ್ರೆಶಿಂಗ್ ಮಾಡ್ತೀವಿ, ಥ್ರೆಶಿಂಗ್ ಮಾಡ್ತೀವಿ, ಹಾರ್ವೆಸ್ಟಿಂಗ್ ಮಾಡ್ತೀವಿ. ಜೊತೆಗೆ ಆದಾಗ ಈ ರೋಗಗ್ರಸ್ತ ಕೆಲವು, ಈಗ ಒಂದು ಟೊಬ್ಯಾಕೋ ಒಂದು ಉದಾಹರಣೆ ಕೊಡ್ತೀವಿ. ಟೊಬ್ಯಾಕೋನಲ್ಲಿ ನೀವೇನಾದ್ರೂ ರೋಗಗ್ರಸ್ತ ಇದು ನಂಜಾಣು ರೋಗ ಇರುತ್ತೆ, ಅದನ್ನ ಆರೋಗ್ಯವಂತ ಬೆಳೆನಲ್ಲಿ ಮುಟ್ಕಂತ ಹೋದ್ರೆ ತೊಂದರೆ ಇಲ್ಲ. ರೋಗಗ್ರಸ್ತ ಎಲೆಯನ್ನ ಕಿತ್ತು ನಿಮ್ ಕೈಯಿಂದ ಬರಿಗೈಯಿಂದ ನೀವು ಕಿತ್ತು ಆರೋಗ್ಯವಂತ ಗಿಡ ಮುಟ್ಟಿದ್ರೆ ಅಂದ್ರೆ ಸಾಕು, ತಮ್ಮ ಕೈ ಮೂಲಕ ರೋಗಾಣು ಬಿಡುತ್ತದೆ. ಈ ಒಂದು ಕೆಲವು ಕಡೆ ಈ ನೆದರ್ಲ್ಯಾಂಡ್ ಅಂತ ಪ್ರದೇಶದಲ್ಲಿ ಈ ಸಿಗರೇಟ್ ಸ್ಮೋಕ್ ಅಲ್ಲಿ ಕೂಡ ಅದು ಅಲ್ಲಿ ಪ್ರೊಹಿಬಿಟ್, ಟೊಬ್ಯಾಕೋ ಬೆಳೆಯುವಂತ ಜಾಗದಲ್ಲಿ, ತಂಬಾಕು ಬೆಳೆಯೋ ಜಾಗದಲ್ಲಿ ಸಿಗರೇಟ್ ಅಥವಾ ಬೀಡಿ ತಂಬಾಕು ಸೇದಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅಕಸ್ಮಾತ್ ಅದು ಎಲೆಗಳೇನಾರು ತಂಬಾಕಿನ ಎಲೆ ಈ ರೋಗಕ್ಕೆ ತುತ್ತಾಗಿತ್ತು ಅಂದ್ರೆ ಅದ್ರ ಆಶ್ ಏನು ವಗೆ ಬರುತ್ತಲ್ಲ, ಆ ವಗೆನಲ್ಲೂ ಕೂಡ ಈ ರೋಗಾಣು ಆಡ್ತಾ ಹೋಗಿ ಆ ಭಾಗಕ್ಕೆ ರೋಗ ತುತ್ತು ಮಾಡುತ್ತೆ. ಅದಕ್ಕೋಸ್ಕರ ಅಂತ ಭಾಗದಲ್ಲಿ ಸ್ವಿಟ್ಜರ್ಲ್ಯಾಂಡ್ ನೆದರ್ಲ್ಯಾಂಡ್ ಇಲ್ಲೆಲ್ಲ ಈಗ ನಮ್ ಸ್ಮೋಕಿಂಗ್ ತುಂಬಾ ಪ್ರೊಹಿಬಿಟ್ ಮಾಡ್ಬಿಟ್ಟು, ಸ್ಮೋಕಿಂಗ್ ಮಾಡಂಗೇ ಇಲ್ಲ ಅಂತ. ಸೊ ಇಷ್ಟು ಮುನ್ನೆಚ್ಚರಿಕೆ ಇರ್ಬೇಕು. ಆಮೇಲೆ ಜೊತೆಗೆ ನಮ್ಮ ರೈತ ಬಾಂಧವರು ಅಥವಾ ಕೂಲಿ ಆಳು ಕೆಲಸ ಮಾಡಿಸ್ಬೇಕಾದ್ರೆ ಅವರು ಆರೋಗ್ಯ ಬಟ್ಟೆ ಅದು ಶುಚಿ ಆಗಿರ್ಬೇಕು, ಕೈ ಕಾಲು ಇದ್ದವಾಗ. ಸೊ ಅವರಲ್ಲೇ ರೋಗಗ್ರಸ್ತ ಇತ್ತು ಅಂತಂದ್ರೆ ಆರೋಗ್ಯವಂತ ಬೆಳೆನೂ ಮುಡ್ತಾರೆ, ರೋಗಗ್ರಸ್ತ ಬೆಳೆನೂ ಮುಡ್ತಾರೆ ಅಂದಾಗ ಸಾಧಾರಣವಾಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆಡ್ತಾ ಹೋಗುತ್ತೆ. ಬೀಜ ತುತ್ತಾಯ್ತು ಅಂತಂದ್ರೆ ಮುಂದೆ ಬರುವಂತ ಸಸಿ ಕೂಡ ರೋಗಕ್ಕೆ ತುತ್ತಾಗುತ್ತೆ. ಈಗ ಗಾಳಿ ಮುಖಾಂತರ ರೋಗಾಣುಗಳು ಹರಡ್ತಾವ ಅಂತಂದ್ರಲ್ಲ, ಈ ಗಾಳಿ ಮುಖಾಂತರ ರೋಗಾಣುಗಳು ಹರಡಿ ನಮ್ಮ ಪೈರಿಗೆ ಬಂದು ಅಟ್ಯಾಕ್ ಆಗ್ಲಾರ್ದಾಗೆ ಮಾಡ್ಲಿಕ್ಕೆ ರೈತರು ಏನಾದ್ರೂ ಒಂದು ಎಚ್ಚರಿಕೆ ಕ್ರಮಗಳನ್ನು ತಗೊಳಿಕ್ಕೆ ಸಾಧ್ಯತೆ ಹೇಗೆ? ಈಗ ಮುಖ್ಯವಾಗಿ ಕಳೆಗಳು, ಅದರಲ್ಲಿ ಕೆಲವು ಈಗ ನಮ್ಮ ರೋಗಾಣು ನಾವು ರೈತರು ಏನ್ ಮಾಡ್ತಾರೆ, ನಮ್ಮ ಹೊಲದಲ್ಲಿ ಕಳೆ ಇಲ್ಲಪ್ಪ, ನಾವು ಬೆಳೆ ಫುಲ್ ಫ್ರೀ ಆಗಿಬಿಟ್ಟಿದೀವಿ, ಬೆಳೆ ಪೂರ್ತಿ ಪರಿಣಾಮವಾಗಿ ಬೆಳೀತಾ ಇದೆ ಅಂತಂದ್ರೆ ಈ ಒಂದು ಪಕ್ಕದ ಹೊಲದಲ್ಲಿ ನಿಮ್ ನಿರ್ವಹಣೆ ಮಾಡಿಲ್ದಲೆ ಕಳೆ ಬಿಟ್ಟಿರ್ಬೋದು, ಅಥವಾ ನಿಮ್ ಹೊಲ ಸುತ್ತ ಬಂಡಲ್ಲಿ ಕೂಡ ಕಳೆ ಇಡ್ಬೋದು. ಇವೇನಾಗ್ತವೆ, ಕಳೆ ರೋಗಾಣುಗಳಿಗೆ ಆಶ್ರಯ ಸಸ್ಯಗಳಾಗ್ತವೆ. ಆಶ್ರಯ ಸಸ್ಯಗಳು ಬೆಳೆ ಇಲ್ದಾಗ ಇದ್ದು ಅಥವಾ ಬೆಳೆ ಇದ್ದಾಗಲೂ ಕೂಡ ಈ ಹೊರಗಡೆ ಸುತ್ತ ಬೆಳೀತಾ ಹೋಗ್ತವೆ. ಸೊ ನೀವು ಬೆಳೆ ಕಟಾವ್ ಮಾಡ್ಕೊಂಡಾಗ ಕೂಡ ರೋಗಾಣು ಏನಾಗುತ್ತೆ, ಕಳೆ ಮೇಲೆ ಉಳ್ಕೊಳುತ್ತೆ. ಸೊ ನೆಕ್ಸ್ಟ್ ಆನಂತರ ನೀವು ಮುಂದಿನ ಸೀಸನ್ ಅಲ್ಲಿ ಮುಂದಿನ ಒಂದು ಹಂಗಾಮಿನಲ್ಲಿ ಬೆಳೆ ಬೆಳೀತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಸುಪ್ತಾವಸ್ಥೆಯಲ್ಲಿರುವಂತಹ ಅಥವಾ ಕಳೆನಲ್ಲಿರುವಂತಹ ರೋಗಾಣು ನಿಮ್ಮ ಬೆಳೆಗೆ ಬರೋಕ್ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಕಳೆ ಮುಕ್ತ ಬೆಳೆ ಬೆಳಿಬೇಕಾಗುತ್ತೆ. ಸೊ ಅದೇ ರೀತಿ ನೀರು ನಿರ್ವಹಣೆ, ಗೊಬ್ಬರ ನಿರ್ವಹಣೆ ಮತ್ತೆ ಆರೋಗ್ಯವಂತ ಬೀಜಗಳ ಆಯ್ಕೆ ಇವೆಲ್ಲವೂ ಕೂಡ ಒಂದು ಕಲೆ ಅನ್ಬೇಕು. ರೋಗ ನಿರ್ವಹಣೆ, ಕೀಟ ನಿರ್ವಹಣೆ ಒಂದು ಕಲೆಯಾಗಿ ರೈತರು ಎಲ್ಲರೂ ಬೇಸಾಯ ಮಾಡ್ತೀವಿ, ಎಲ್ಲರೂ ವ್ಯವಸಾಯ ಮಾಡ್ತೀವಿ ಅನ್ನೋದಲ್ಲ. ಸೊ ಯಾರು ಬುದ್ಧಿವಂತರಾಗಿರ್ತಾರೋ ಅಂತವ್ರು ಈ ಕಳೆ ಮುಕ್ತ ಬೆಳೆ ಜೊತೆಗೆ ವಿಷಮುಕ್ತ ಆಹಾರ ಬೆಳೀತಾ ಹೋದ್ರೆ ಮಾತ್ರ ಆರೋಗ್ಯದಲ್ಲಿ ಸುಧಾರಣೆ ಆಗಿ ರೈತರ ಒಂದು ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ಮಲ್ಲೇಶ್ ಅವರೇ. ಇದುವರೆಗೂ ಈ ಮಾಗಿ ಉಳುಮೆ ಅಥವಾ ಜೊತೆಗೆ ರೋಗ ನಿರ್ವಹಣೆಯಲ್ಲಿ ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಮ್ಮ ರೈತರು ತಗೋಬೇಕಂತಕ್ಕಂಥ ವಿಚಾರ, ರೋಗ ಯಾವುದು ಕೀಟ ಯಾವುದು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ರೈತ ಬಾಂಧವರು ಹತೋಟಿ ಕ್ರಮಗಳನ್ನು ತೆಗೋಬೇಕು. ತಾವು ಹೇಳಿದಾಗೆ ಉತ್ತಮ ರೋಗರಹಿತ ಸಸಿಗಳನ್ನು ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು, ಜೊತೆಗೆ ಉತ್ತಮವಾದ ಒಂದು ಹಂಗಾಮಿನಲ್ಲಿ ಬಿತ್ತನೆ ಮಾಡಬೇಕು. ಅದೇ ರೀತಿ ಮಣ್ಣಿಗೆ ಏನಾದರೂ ರೋಗಾಣುಗಳಿದ್ರೆ ಮಾಗಿ ಉಳುಮೆಯನ್ನು ಮಾಡಬೇಕು. ಅಂತರ್ ಬೆಳೆಗಳನ್ನು ಬೆಳೆದು ಮಿಶ್ರ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ವಿಧಾನ, ಸರಿಯಾದ ವೇಳೆಯಲ್ಲಿ ಬಿತ್ತನೆ ಮಾಡೋದು, ಸರಿಯಾದ ವೇಳೆಯಲ್ಲಿ ಕೊಯ್ಲುಗಳನ್ನು ಮಾಡೋದು, ಕೊಯ್ಲು ಮಾಡುವಾಗ ಏನಾದರೂ ರೋಗಾಣುಗಳು ಬೆಳೆಯಲಿದ್ದರೆ ಅದಕ್ಕೆ ಏನಾದರೂ ಸಿಂಪರಣೆಯನ್ನು ಮಾಡಿ ನಂತರ ಆ ರೋಗ ಮುಕ್ತವಾದ ಮೇಲೆ ಆ ಬೆಳೆಯನ್ನು ಕೊಯ್ಲು ಮಾಡಿ ಸಂಗ್ರಹಣೆ ಮಾಡಿಡಬೇಕು. ಜೊತೆಗೆ ಸೂರ್ಯನ ಶಾಖದ ಒಂದು ಉಪಯೋಗನ ಸಾಕಷ್ಟು ಇದರಿಂದ ಪ್ರಯೋಜನ ಇದೆ. ಅದರ ಒಂದು ಉಪಯೋಗನ ರೈತ ಬಾಂಧವರು ಬೀಜಗಳನ್ನು ಒಣಗಿಸದಿರ್ಬೋದು, ಭೂಮಿಯನ್ನು ಮಣ್ಣನ್ನು ಶಾಖೀಕರಣ ಮಾಡೋದ್ರ ಮುಖಾಂತರ ರೋಗಾಣುಗಳನ್ನು ಸಾಯಿಸ್ಬೋದು. ಒಟ್ಟಾರೆ ಈ ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರ ಮುಖಾಂತರ ರೈತರು ರೋಗ ನಿರ್ವಹಣೆಯನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ರೈತ ಬಾಂಧವರು ಸಹ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ತಜ್ಞರಿರ್ತಾರೆ. ಅವ್ರನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ರೋಗ ನಿರ್ವಹಣೆಯಲ್ಲಿ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ರೋಗಗಳ ನಿರ್ವಹಣೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಮಾಗಿ ಉಳುಮೆ ಕುರಿತು ಡಾಕ್ಟರ್ ಎಸ್ ಬಿ ಮಲ್ಲೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದ್ದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.2-30.6 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 16.7-17.2 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಅದೇ ರೀತಿಯಾಗಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 25-33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3.8-7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿಸಿ ಒಣಗಿಸಿಯೇ ತುಂಬಬೇಕು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣಾಂಶತೆಯು ಕಡಿಮೆ ಇರುವುದರಿಂದ ಸಾಕು ಪ್ರಾಣಿಗಳನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲ NAA ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಮಳೆ ಆಗುವ ಸಾಧ್ಯತೆ ಕಡಿಮೆ ಇರೋದ್ರಿಂದ ಹಿಂಗಾರಿ ಜೋಳದಲ್ಲಿ ಅಂತರ್ ಬೇಸಾಯವನ್ನ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡೋಪ್ಟೆರಾ ಕೀಡೆ ಕಾಣಿಸಿಕೊಂಡಿದ್ದು, ಇದರ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನ ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕುವುದು ಮತ್ತು ಬೆಳಗ್ಗೆ ನೀರನ್ನು ಹೊರಗೆ ತೆಗೆಯಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರೈತರಿಗೆ ತಿಳಿಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರವನ್ನು ಮಾಡಿದ ನಂತರ ಒಗ್ಗರಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಪ್ಪಿಸಬಹುದು. ಇನ್ನು ಬದನೆಕಾಯಿಯಲ್ಲಿ ಹಣ್ಣು ಕುರುವಿನ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ಯುನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ಪಡ್ಕೋಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಮಾಂಸ ಅಥವಾ ಮೊಟ್ಟೆ ಕೋಳಿಗಳ ಮರಿಗಳು ಆರೋಗ್ಯವಂತ ಬೆಳವಣಿಗೆಗೆ ವೈಜ್ಞಾನಿಕ ರೀತಿಯಲ್ಲಿ 2-3 ವಾರಗಳವರೆಗೆ ಕೃತಕವಾಗಿ ಕಾವು ಕೊಡುವುದು ಮತ್ತು ಆ ಸಮಯದಲ್ಲಿ ಅಗತ್ಯ ಆಗಿರುತ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನ ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನ ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳ ಬಳಕೆಯ ಮಹತ್ವ ಕುರಿತು ಅಭಿಯಂತರರಾದ ಡಾಕ್ಟರ್ ವಿಜಯಕುಮಾರ್ ಪಲ್ಲೇದ ಅವರೊಡನೆ ಸಂದರ್ಶನ ಮೂಡಿಬರುವುದು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ ಇರುವುದು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತಾ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ UPI ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ UPI ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಪ್ರಕಟಣೆ ನಂತರ ಇದೀಗ ಜನಪದ ಸಂಗೀತದಲ್ಲಿ ಕೇಳೋಣ. ಹಳ್ಳಿ ಹೊಸೂರು ಗ್ರಾಮದ ಸಗಾರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನ. ದೇವ ದೇವ ಗುರುವಿನ ಜ್ಞಾನ ಎಂದೆಂದೆಗೆ ಮರೆ ಬಾರದ ಮಾತನಾಡಬಾರದು.